Gitu. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ ಮತ್ತು ಭತ್ತದಲ್ಲಿ ಪರಿಸರ ಪ್ರಿಯ ಕೃಷಿ ಕ್ರಮಗಳ ಪಾಲನೆ ಈ ಕುರಿತು. ರಾಜ್ಯದಲ್ಲಿ, ದೇಶದಲ್ಲಿ ಕೆಲವೇ ಕೆಲವು ಜನ ತುಂಬಾ ಇಷ್ಟಪಟ್ಟು ಅನುಸರಿಸೋದಿದೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ತರಕಾರಿ ಬೆಳೆಗಳಲ್ಲಿ, ಇತರೆ ಫಸಲುಗಳಲ್ಲೂ ರಾಸಾಯನಿಕಗಳನ್ನು ಬದಿಗಿಟ್ಟು ತಕೊಂಡು ಜೀವನ ಮಾಡೋರನ್ನ ನಾವು ನೋಡ್ತಾ ಇರ್ತೀವಿ. ಇವತ್ತು ವಿರಾಜಪೇಟೆ ತಾಲೂಕು ಬಾಳುಗೋಡು ಗ್ರಾಮದಲ್ಲಿ ವಾಸವಾಗಿರುವ ಬಪ್ಪಂಡ ರವಿ ಅವರು ನಾಂಗಾಲ ಗ್ರಾಮಕ್ಕೆ ಒಳಪಡುವ ಪ್ರದೇಶದಲ್ಲಿ ತೋಟವನ್ನ ಇಟ್ಕೊಂಡಿದ್ದಾರೆ. ಹಾಗೆ ಭತ್ತದ ಗದ್ದೆನೂ ಇದೆ. ಅವರ ತೋಟ ಗದ್ದೆಯನ್ನ ಗಮನಿಸಿಕೊಂಡು ಇತ್ತೀಚೆಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದವರು ಸೋಮವಾರಪೇಟೆ ತಾಲೂಕಿನ ಆಯ್ದ ರೈತರನ್ನ ಅಲ್ಲಿಗೆ ಭೇಟಿ ನೀಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಅವರ ಭತ್ತದ ಗದ್ದೆಯಲ್ಲೂ ಚರ್ಚೆ ಮಾಡಿದ್ವಿ, ತೋಟದಲ್ಲೂ ಅವರ ಕ್ರಮ. ರವಿ ಅವರೇ, ಏನು ಓದಿದ್ದು ತಾವು? ನಾನು ಬಿ ಎಸ್ ಸಿ ಸರ್. ಬಿ ಎಸ್ ಸಿ ಬಳಿಕ ಹೇಗೆ ನಿಮ್ಮ ಕೃಷಿ ಜೀವನ ಅಥವಾ ಇತರ ಕೆಲಸಗಳು ಮುಂದುವರೆದು? 86 ನನ್ನ ಬಿ ಎಸ್ ಸಿ ಮುಗಿತು, 21 ವಯಸ್ಸು. ಅಲ್ಲಿ ತನಕ ನನಗೆ ಯಾವುದೇ 3 ವರ್ಷ ತಂದೆ ಅವ್ರ ಕೈ ಕೆಳಗೆ ಕೆಲಸ ಮಾಡಿದೆ. ಅವ್ರು ಹೇಳಿಕೊಟ್ಟ ಹಾಗೆ ಗದ್ದೆ ಏನು, ತೋಟ ಏನು, ಅದರ ಬೇಲಿ, ಅದರ ಸುತ್ತಮುತ್ತ, ನಮ್ಮ ಭಾಷೆಯಲ್ಲಿ ಹೇಳಿದಾಗೆ ಮೆಪ್ಪಣಿ ಕಿಪ್ಪಣಿ, ಅದೆಲ್ಲ ಅಲ್ಲಿ ಕಲಿತೆ. ಅಲ್ಲಿಂದ ತಿರುಗಿ ಮಾಡ್ಕೊಂಡು ಬರ್ತಾ ಇದ್ದು. 17 ಈ ಕಡೆ ಸೇವ್ ಸಾಯಿಲ್ ಅಂತ ಒಂದು ಇದಿಟ್ಕೊಂಡು ಈಗ ಆರ್ಗ್ಯಾನಿಕ್ಗೆ ಟರ್ನ್ ಆಗಿದ್ದೀನಿ. 5 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಅಪ್ಪ ಎಷ್ಟು ಜಮೀನು ಮಾಡಿದ್ರು? ನೀವೇನಾದ್ರೂ ನಿಮ್ ದುಡ್ಡು ಮೇಲೆ ಹೆಚ್ಚಿಗೆ ಮಾಡಿದ್ರ ಹೇಗೆ? ತಂದೆಯವರು ಕೊಡಬೇಕಾದ್ರೆ 7.5 ಎಕರೆ ಕೊಟ್ಟಿದ್ರು. ಈಗ ನನ್ನ ಹತ್ರ 40 ಎಕರೆ ಇದೆ. 40 30 ಕೃಷಿ ಭೂಮಿ ಇದೆ. 10 ಎಕರೆ 4 ಎಕರೆಲ್ಲಿ ನನ್ನ ಕಾನ್ಸೆಪ್ಟ್ ಅಲ್ಲೇ ಒಂದು ಮನೆ ಕಟ್ಕೊಂಡಿದ್ದೀನಿ. 1-4 ಎಕರೆ ಕನ್ವರ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲಾ ರೀತಿಲೂ ನಾನು ಬೇರೆ ಬೇರೆ ಇದರಲ್ಲಿ ಮಾಡಿದ್ದೀನಿ. ಆದ್ರೆ ಕಷ್ಟಗಳಿದೆ, ತುಂಬಾ ಕಷ್ಟಪಟ್ಟಿದ್ದೀನಿ. ನಾನೊಂದು ದಿವಸಕ್ಕೆ 12-14 ಗಂಟೆ ಕೆಲಸ ಮಾಡ್ತೀನಿ ಬೆಳಿಗ್ಗೆಯಿಂದ. ಕಷ್ಟ ಇಲ್ಲ ಅಂತ ಅಲ್ಲ, ಆದ್ರೆ ನನ್ನ ಟ್ಯಾಲೆಂಟ್ ಅದಕ್ಕೆ ರೆಡಿ ಆಗಿರ್ಬೇಕಷ್ಟೆ. ಎಲ್ಲದಕ್ಕೂ ನಾನು ಎಲ್ಲಾ ರೀತಿನೂ ಮಾಡಿದ್ದೀನಿ. ಹಾರ್ವೆಸ್ಟ್ ಇಂದ ಹಿಡಿದು ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕೃಷಿ ಮೇಳ ಇದೆ ಹಾಗೆ ನನಗೂ ಅವರಿಂದನು ಸಹಾಯ ಆಗಿದೆ. ಎಲ್ಲಾ ರೀತಿಲೂ ಕಾಲಕ್ಕೆ ತಕ್ಕಂತೆ ಹೋಗ್ತಾ ಇದ್ದೀನಿ. ಒಂದೇ ಒಂದು ಬೆಳೆಯೋಕ್ ಆಗೋದಿಲ್ಲ ಅನ್ನೋ ಒಂದು ವಿಚಾರ ಇತ್ತು, ಆದ್ರೆ ಎಲ್ಲವನ್ನೂ ಬೆಳೆದಿದ್ದೀನಿ. ರಾಸಾಯನಿಕ ಹಾಕಿ ಕಾಫಿ, ಭತ್ತ ಮತ್ತೆ ಅಡಿಕೆ ನನಗೆ ಸಿಕ್ಕಿದೆ. ಅಡಿಕೆ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಇತ್ತು, ನಿಮಗೆ ಫಸಲು ತೋರ್ಸಕ್ ಆಗಿಲ್ಲ. 160 ಇಂಚ್ ಮಳೆ ಆಗಿದೆ ನಮಗೆ, ಅದರಿಂದ ಸ್ವಲ್ಪ ಅಡಿಕೆ ಉದುರಿದೆ. ಇನ್ನೆಲ್ಲ ನೀವೇ ನೋಡಿದ್ದೀರಾ, ಗಿಡಗಳನ್ನು ನೋಡಿದ್ದೀರಾ, ಮತ್ತೆ ಭತ್ತವನ್ನು ನೋಡಿದಿರಾ. ಭತ್ತ ನನಗೆ ಸರಿಗೆ ಸರಿ ಬಟ್ಟಿ ಲೆಕ್ಕದಲ್ಲಿ ಭತ್ತ ಆಗ್ತದೆ. ಇನ್ನು ಒಂದು ಬಟ್ಟಿಗೆ ಒಂದು ಬಟ್ಟಿ ಭತ್ತ ಆ ರೀತಿಯಲ್ಲಿ ಕುಯ್ತಾ ಇದ್ದೀನಿ. ನೋಡಿದಿರಲ್ಲ, ಸ್ವಲ್ಪ ಹಂದಿಗಳ ಕಾಟ ಇದೆ, ತೊಂದರೆ ಇಲ್ಲ. ತೋಟ ಅರೇಬಿಕಾ ರೋಬಸ್ಟ್ ಇದೆಯಾ? ಬರೀ ರೋಬಸ್ಟ್ ಇಟ್ಕೊಂಡಿದ್ದೀರಾ, ಅದರಲ್ಲಿ ಅಡಿಕೆಯನ್ನ ಎಷ್ಟು ಹಾಕೊಂಡಿದ್ದೀರಿ ಹೇಳಿ. ಅರೇಬಿಕಾ ಇತ್ತು, ಈಗ ಇಲ್ಲ. ಈಗ ನಾನು ತೆಗೆದು ರೋಬಸ್ಟ್ ಮಾಡಿದ್ದೀನಿ. ತಂದೆ ಕೊಡಬೇಕಾದ್ರೆ ಅರೇಬಿಕಾನೇ ಇದ್ದಿದ್ದು. ಅಪ್ಪ ಇದೇ ಒಂದು 2-3 ಬ್ಯಾಗ್ ಆಗ್ತದೆ ಅಷ್ಟೆ. ಎಲ್ಲವನ್ನೂ ರೋಬಸ್ಟ್ ಮಾಡಿದ್ದೀನಿ, ಎಲ್ಲವೂ ಆರ್ಗ್ಯಾನಿಕ್ ಮಾಡಿದ್ದೀನಿ. 12 ಎಕರೆ ಕಾಫಿ ಇದೆ, 5 ಎಕರೆ ಅಡಿಕೆ ಇದೆ. ಗದ್ದೆ ವಿಸ್ತೀರ್ಣ 15 ಎಕರೆ ಸರ್. 15 ಎಕರೆ ಗದ್ದೆಯನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ? ಅದೇ ರಸ್ತೆ ಇದೆಲ್ಲ ಬಿಟ್ಟರೆ ರಸ್ತೆ ಮಾಡ್ಕೊಂಡಿದ್ದೀನಿ. ನನಗೆ ಕೊಡೋದು ತಗೊಳ್ಳೋದು ಹಾಗೆ ಆ ರೀತಿ ತೆಗೆದು ಒಂದು ಬ್ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬ್ಲಾಕ್ ಇದೆ, ಅದರೊಳಗೆ ರೋಡ್ ಮಾಡ್ಕೊಂಡಿದ್ದೀನಿ. ಎಲ್ಲೋ 12.5 ಎಕರೆ ಗದ್ದೆ ನಡ್ತಾ ಇದ್ದೀನಿ ಈಗ. ಯಾವ್ಯಾವ ತಳಿಗಳನ್ನು ಹಾಕೊಳ್ತೀರಿ? ಈ ವರ್ಷ 3 ಹಾಕಿದ್ದೀನಿ. ಚಿಂಗ್ರಿ ಮತ್ತೆ ಬ್ಲಾಕ್ ರೈಸ್ ಅಂತೇಳಿ ತುಂಗ ಮ್ಯಾಕ್ಸಿಮಮ್ ತುಂಗ ಇದೆ. ಬ್ಲಾಕ್ ರೈಸ್ ಮತ್ತು ಚಿಂಗ್ರಿ ಇದೆ, ಒಂದು 2 ಎಕರೆ ಅಷ್ಟು ಮಾಡ್ಕೊಂಡಿದ್ದೀನಿ. BKB ಮತ್ತು ಇತರೆ ತಳಿಗಳನ್ನು ಹಾಕಿ ನೋಡಿದ್ರೆ ಮೊದಲು ದೊಡ್ಡಿ ಆಗಲಿ BKB ಎಲ್ಲ ಅದೆಲ್ಲ ಬೀಳುವ ಬೆಳೆಗಳು, ಮಿಷಿನ್ನಲ್ಲಿ ಕೊಯ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ನಾನು ಎಲ್ಲ ಸಣ್ಣ ಬೆಳೆಗಳನ್ನೇ ಹಾಕ್ತಾ ಇರೋದು. ನನಗೆ ಹುಲ್ಲು ದನಗಳಿಗೆ ಬೇಕು. ನನ್ನ ಹತ್ರ ಒಂದು 25 ರಾಸ್ಗಳಿದೆ, ಎಲ್ಲವೂ ಇದೆ. ಮೊಲದಿಂದ ಹಿಡಿದು ಕೋಳಿಗಳಿಂದ ಹಿಡಿದು ಪ್ರತಿಯೊಂದು ಸಾಕಿ ಒಳ್ಳೆ ರೈತನಾಗಿ ಬದುಕ್ತಾ ಇದ್ದೀನಿ. ಮುಖ್ಯವಾಗಿ ತಾವು ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಪರಿಸರ ಪ್ರಿಯ ವಿಧಾನಗಳು, ನೈಸರ್ಗಿಕ ಕೃಷಿ ವಿಧಾನಗಳು ಅಂತ ಅನ್ಕೊಂಡು ಮಾತಾಡೋದಿದೆಯಲ್ಲ, ಹೇಗೆ ನನಗೆ? ಎಲ್ಲ ಬಾವಿ ಪಕ್ಕದಲ್ಲಿಯೂ ಡ್ರಮ್ಗಳಿಟ್ಟಿದ್ದೀನಿ. 1-1.5 ಎಕರೆ 2 ಎಕರೆಗೆ ಒಂದು 2 ಡ್ರಮ್ ತೋಡೆಲ್ಲ ಹೋಗಿ 12 ಎಕರೆ ಅಲ್ಲಿ 4 ಡ್ರಮ್ ಇದೆ. 4 ಡ್ರಮ್ನಲ್ಲಿ ಭತ್ತಕ್ಕೆ ನಾನು 5-6 ಸ್ಪ್ರೇ ಮಾಡ್ತೀನಿ. 6 ಸ್ಪ್ರೇಗೆ 2 ಕೆಜಿ ಸಗಣಿ, 2 ಕೆಜಿ ಗಂಜಲ ಮತ್ತೆ ಫಿಶ್ ಅಮಿನೋ ಆಸಿಡ್ ಮಾಡ್ತೀನಿ. ಅಂದ್ರೆ ವೇಸ್ಟ್ ಫಿಶ್ ಗಳನ್ನು ತಂದು ಡಿಕಂಪೋಸಲ್ಲಿ 5 ಲೀಟರ್ ತನಕ ಸೇರಿಸ್ತೀನಿ. ಹಾಗೆ ಬೇವಿನಿಂಡಿ ಮತ್ತೆ ರಾಕ್ ಫಾಸ್ಫೇಟ್ ಇದಿಷ್ಟು. ನನಗೆ ಅಂದಾಜು 15,000 ಖರ್ಚು ಬರ್ಬೋದು ಈ 30 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ಗೆ. ಶೂನ್ಯ ಬಂಡವಾಳ ಅಂದ ಹಾಗೆ ಹಣ್ಣು ಮಾವಿನ ಹಲಸಿನ ಇಲ್ಲಿ ಸಿಗುವಂತ ಯಾವುದೇ ಹಣ್ಣುಗಳನ್ನು ಸಿಪ್ಪೆ ಬಿಡಿಸಿ ಹಾಕ್ತೀನಿ. ಸಿಪ್ಪೆನ ಸಣ್ಣಗೆ ಕಟ್ ಮಾಡ್ತೀವಿ, ಹಾರ್ಡಿದ್ರೆ, ಹಾರ್ಡಿಲ್ಲದೆ ಇರೋದನ್ನ ಹಾಗೆ ಹಾಕ್ಬಿಡ್ತೀವಿ. ಅದು ಕರಗ್ತದೆ, ಈ ಮೈಕ್ರೋ ಆರ್ಗಾನಿಸಮ್ ಪೂರ್ತಿ ಅದನ್ನು ತಿಂದು ನಮಗೆ ಒಳ್ಳೆ ಒಂದು ಫರ್ಟಿಲೈಸರ್ ಲಿಕ್ವಿಡ್ ಬರ್ತದೆ. ಸೊ ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ ಅಂತ ನಮ್ಮ KVKR ಸಹಾಯದಿಂದ ಕಾಫಿ ಬೋರ್ಡ್ ಅಲ್ಲಿ ಮತ್ತೆ ಗಣೇಶ್ ಲ್ಯಾಬ್ ಅಂತೇಳಿ ಸ್ವಲ್ಪ ಕಮ್ಮಿ ಇಲ್ಲಿ ಅವರು ಟೆಸ್ಟ್ ಮಾಡಿಕೊಟ್ರು. ಸರ್ಟಿಫಿಕೇಟ್ಸ್ ಎಲ್ಲ ಇದೆ ಅದರಲ್ಲಿ, ಒಳ್ಳೆ ಚೆನ್ನಾಗಿದೆ. ಆಗುವ ಮೆನ್ಯೂರು ಇದಿರೋದು ಬೇರೆ, ನಾವೀಗ NPK ಏನಿದೆ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ ಎಲ್ಲವನ್ನು ನನ್ನ ಕೈಲಿ ಇದೆ, ಕೊಡಬಲ್ಲೇ ಬೇಕಾದ್ರೆ. ಈಗ ಭತ್ತಕ್ಕೆ ಬಳಸುವ ದ್ರಾವಣವನ್ನ ಕಾಫಿಗೂ ಉಪಯೋಗಿಸ್ಕೊಳ್ಬಿಟ್ಟು ಮುಗಿಸ್ತೀನಿ. ಕಾಫಿಗೆ 3 ಸ್ಪ್ರೇ ಕೊಡ್ತೀವಿ. ಹಾಗೆ ನಾನು ಸಗಣಿನ ಮಾಡಬೇಕು ಅಂದ್ರೆ ಬರೀ ಸಗಣಿನೇ ಹಾಕೋದಿಲ್ಲ, ಅದನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಪ್ರೋಮೋ ಅಂತ ಮಾಡ್ಕೊಳ್ತೀನಿ. ಫಾಸ್ಫರಸ್ ರಿಚ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತೇಳಿ, ಕೈಗೆ ಬರೀ ಪೌಡರ್ ಒಂದೇ ಸಿಗ್ತದೆ. ಸೊ ಅದನ್ನ ನಾನು ಒಂದು ಗಿಡಕ್ಕೆ 500 ಗ್ರಾಮ್ನಷ್ಟು ಹಾಕಿದ್ರೆ ಸಾಕು, 2 ಸಲ ಕೊಡ್ತೀನಿ ಅದನ್ನು. ನೋಡಿ, ಕೊಡುವ ಈ ದ್ರಾವಣಗಳು ಭತ್ತಕ್ಕೆ ಬೇರೆ ಅಲ್ಲ, ಕಾಫಿಗೂ ಬೇರೆ ಅಲ್ಲ, ಹಾಗಾಗಿ ತಲೆಬಿಸಿ ಮಾಡ್ಕೊಳ್ಳೋ ಅಗತ್ಯ ಬರೋದಿಲ್ಲ. ತಾವು ಹೇಳ್ತಾ ಇದ್ರಿ 15,000 ರೂಪಾಯಿ ಈ ಪರಿಕರಗಳ ಖರ್ಚಾಗ್ತದೆ ಅಂತ. ಆಳು ಕಾಳುಗಳದ್ದು ಪ್ರತ್ಯೇಕ ಅಲ್ವಾ? ಹೌದು, ಆಳು ಕಾಳುಗಳು ಬೇರೆ. ನಾನು ಆಗುವಷ್ಟು ಕಳೆನ ಹೊಡಿಯೋದನ್ನು ಲೇಟ್ ಮಾಡ್ತೀನಿ. ವರ್ಷಕ್ಕೆ 2 ಸಲ ಕಳೆನ ಇದು ಮಾಡ್ತೀನಿ, ಯಾಕಂದ್ರೆ ನನಗೆ ಮುಚ್ಚಿಗೆ ಬೇಕು ಆಗಿರೋದ್ರಿಂದ ಆಯೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಮಾಡ್ತೀನಿ. ಆದರೆ ಅಡಿಕೆ ತೋಟ ನಾನು ಹೆರ್ತೆ ಮಾಡೋದಿಲ್ಲ, ರೋಡ್ ಆಗಲಿ ಇದನ್ನೆಲ್ಲ ನಾನು ಬಿಟ್ಟಿರ್ತೀನಿ. ಕಾಫಿ ತೋಟ 12 ಎಕರೆನ ಮಾತ್ರ ಕಾಫಿನ ಕೆಳಗೆ ಬಿದ್ದರೆ ಆಗ್ಮೀನೆ. ಸಂಬಳನೂ ಅಷ್ಟೇ, ಕೆಲಸದವರಿಗೆ ನಾನು ಹೊರಗಡೆಯಿಂದ ಕರೆತರ್ತೀನಿ. ಒಂದೇ ತಂದೆ ತಮ್ಮನಿಗೆ ಅಷ್ಟೇ ಅಲ್ಲಿ. ನನಗೆ ದೇವರು ಕೆಲಸದವ್ರನ್ನೂ ಇಲ್ಲಿ ತನಕ ನನ್ನ 36-37 ವರ್ಷದ ಕೃಷಿ ಅನುಭವದಲ್ಲಿ ಯಾವುದಕ್ಕೂ ತೊಂದರೆ ಆಗಿಲ್ಲ. ಇದೆ ನನಗೇನು ಬೇಕೋ ಅದೆಲ್ಲವನ್ನೂ ದೇವರು ಕೊಟ್ಟಿದ್ದಾನೆ. ಎಲ್ಲ ರೀತಿಯಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ. ನೀವು ಕೆಲಸ ಮಾಡಿಕೊಂಡು ನಿತ್ಯನೂ ಎಷ್ಟು ಜನ ಕೆಲಸ ಮಾಡ್ಲಿಕ್ಕೆ ನೀವು ಬಳಕೆ ಮಾಡ್ಕೊಳ್ತೀರಿ ಕಾರ್ಮಿಕರನ್ನ? ನನಗೆ ದನ ನೋಡ್ಲಿಕ್ಕೆ ಒಬ್ಬ ಬೇಕು, ಮನೆ ಕೆಲಸಕ್ಕೆ ಇಬ್ರು, ಅವ್ರು ಬಿಟ್ಟು ಒಂದು 3-4 ಜನ ಸರ್. ಪ್ರತಿನಿತ್ಯ ಒಂದು 5-6 ಜನ ಕಾರ್ಮಿಕರು ಇದ್ದೇ ಇರ್ತಾರಲ್ವ? ಆವರೇಜ್ ತೆಗಿಬಹುದು 5-7 ಜನ ಕೈಲಿರುವ 40 ಎಕರೆ ಭೂಮಿಯಲ್ಲಿ. ಮತ್ತೆ ದೊಡ್ಡ ದೊಡ್ಡ ಬ್ಲಾಕ್ ಗಳೆಲ್ಲ ಎಲ್ಲವೂ ಸಣ್ಣದು. 13 ಬ್ಲಾಕ್ ಇದೆ ಟೋಟಲ್, 5 ಸೆಂಟು, 5 ಎಕರೆ, 2.5 ಎಕರೆ. ಈಗ ಅದ್ರ ಬೇಲಿ ಕಡಿಲಿಕ್ಕೆ ನನಗೆ ಬೇಕು. ಒಂದೇ ಬ್ಲಾಕ್ ಆಗಿದ್ರೆ ಸ್ವಲ್ಪ ಇನ್ನು ಕಮ್ಮಿ ಆಗ್ಬೋದು. ಆನೆಗಳ ಕಾಟ ಇದೆ, ಈಗ ನೀವೇ ನೋಡಿದ್ರೆ ಅಲ್ಲಿ ಹಂದಿಗಳ ಕಾಟ ಇದೆ. ಅವರಿಗೊಂದು ಪಾಲ್ ಅದರಲ್ಲಿ ಇಟ್ಟಿರ್ಲೇಬೇಕಷ್ಟೇ. ಭತ್ತದಲ್ಲಿ ಆನೆಗಳು ಹಂದಿಗಳು ಹಾಳು ಮಾಡ್ತಾವ ಅಥವಾ ಬರೀ ಹಂದಿದ ಹೇಳ್ತೀರಾ ಹೇಗೆ? ಇಲ್ಲ, ಆನೆನು ಬಂದು ಹೋಗಿದೆ. ನನ್ನ ಪಕ್ಕದ ಗದ್ದೆಗೆ ಬಂದು 2 ಎಕರೆ ಏನೂ ಇಲ್ಲ, ಆದ್ರೆ ನನ್ನ ಗದ್ದೆಗೆ ಇಳಿದಿಲ್ಲ ಇನ್ನು, ಗೊತ್ತಿಲ್ಲ. ಡಿಪಾರ್ಟ್ಮೆಂಟ್ ಹಾಕಿದೀವಿ, ಏನು ಬಂದಿಲ್ಲ. ಈಗೇನು ಹೇಳ್ತಾ ಇದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೋಲಾರ್ ಫೆನ್ಸಿಂಗ್ ಮಾಡಿ ಅಂತೇಳಿ. ಈಗ ಒಂದು 2 ಇಯರ್ಸ್ ಬ್ಯಾಕ್ 22 ತೆಂಗಿನ ಗಿಡನ ಅಲ್ಲೇ ಹಾಕಿದ್ದು. ಅದಕ್ಕೂ ಆಸೆ ಅಷ್ಟೇ, ಮುರಿದು ಹಾಕ್ತದೆ, ಅದೇನು ಬರೋದಿಲ್ಲ. ಅದೇ ಕಾಫಿ ಗಿಡ ಮಾಡ್ತದೆ, ಆದರೆ ಕಾಫಿ ಬಿಡೋದ್ರಲ್ಲಿ ನಾವೇನು ಮಾಡ್ತೀವಿ, ಕಂಬ ಚಿಗುರು ಬಿಡ್ತೀವಿ. ಸಾಗರ್ ಗಿಡ ನೆಟ್ಟಿದ್ದೀನಿ ನಾನು, ಚೆನ್ನಾಗಿ ಬಂದಿದೆ. ಆದರೆ ನಾವು ನೆಡಬೇಕಾದ್ರೆ ಏನೋ ಯೋಚನೆ ಮಾಡಿ ನೆಟ್ಟು, ಈಗ ಆಗರ್ ತಗೊಳ್ಳಲಿಕ್ಕೆ ಬರ್ತಾ ಇಲ್ಲ. ಕಿತ್ತಲೆ ಹಣ್ಣು ಭಾರಿ ಚೆನ್ನಾಗಿದೆ, ಯಾಕಂದ್ರೆ ಒಂದೊಂದು ಆರ್ಗ್ಯಾನಿಕ್, ಎರಡನೇದು ಭಾರಿ ಟೇಸ್ಟ್ ಇರೋದು. ಈವನ್ ಆನೆಗಳು ಬಂದು ಕಿತ್ತಲೆ ಹಣ್ಣನ್ನು ಸಹಿತ ಆಗಲಿ, ಇದಾಗಲಿ ಎಲ್ಲವನ್ನು ಏನು ಮಾಡಲಿಕ್ಕಾಗಲ್ಲ. ಅದೊಂದು ಭಾಗ ಆಗೋಗಿದೆ ನಮ್ಮ ಜೊತೆ. ಕಿತ್ತಲೆ ಮರಗಳು ಎಷ್ಟು ಫಸಲು ನೀಡವು ಇದಾವೆ? ಮೊದಲು ಇತ್ತು, ನಾನು ಲೋಡ್ ಗಟ್ಟಲೆ ಕೊಡ್ತಾ ಇದ್ದೆ, ಈಗ ಇಲ್ಲ. ಆದರೆ ಈಗ ಎಲ್ಲವೂ ಪುನಃ ಹೊಸ ಗಿಡಗಳು ಬರ್ತಾ ಇದೆ, ಸ್ವಲ್ಪ ಇದೆ ನನಗೆ. ನಮ್ಮಲ್ಲಿ ಎಲ್ಲರಿಗೂ ಕೊಡುವ ಹಾಗೆ ಇದು ಮಾಡುವ ಹಾಗೆ ಇದೆ. ಹೇಳ್ತಾ ಇದ್ರಿ ಹಂದಿ ಇದೆ ಸರ್, ಆದ್ರೆ ಏನು ಈ ತಲೆ ಕೂದಲು, ತಲೆ ಕೂದಲನ್ನ ನಾವು ಏರಿಗೆ ಬಿತ್ತತೀವಿ. 15 ಎಕರೆ ಅಂದ್ರೆ ನನಗೆ ಏರಿಗಳು ತುಂಬಾ ಇದೆ. ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ಅದು ಯಾವುದು ಫಸ್ಟ್ ಫಸಲು ಬಂದಿರ್ತದೆ ಅದಕ್ಕೆ ಬಂದು ಭತ್ತದ ತನೆ ಹೊಡೆದಿರ್ತದೆ, ಅದಕ್ಕೆ ಬಂದು ಅಟ್ಯಾಕ್ ಮಾಡ್ತಾರೆ. ಅದು ಹಾಕಿದಲ್ಲಿಲ್ಲ, ಈಗ ಪಕ್ಕದಲ್ಲಿ ಬರ್ತಾ ಇದೆ, ಹೋಗ್ತಾ ಇದೆ. ಎಲ್ರಿಗೂ ಒಂದೇ ಸಲ ಬಂದ್ರೆ ಕಮ್ಮಿ ಆಗ್ತದೆ, ಒಂದೊಂದೇ ಬಂದಾಗ ತುಂಬಾ ನಷ್ಟ ಆಗ್ತದೆ. ಇನ್ನೊಂದು ಸ್ವಲ್ಪ ದಿವಸ ಎಲ್ಲವೂ ಬರ್ಲಿಕ್ಕೆ ಆಗ್ತದೆ, ಆವಾಗ ಅಷ್ಟು ಹೊಡ್ತಾ ಇರೋದಿಲ್ಲ. ಅದು ನಾವು ಇದನ್ನ ಉದುರಿಸ್ತೀವಿ ಅಷ್ಟೇ. ನಮ್ಮಲ್ಲಿ ಮೊದಲಿಂದನು ಕೋವಿ ಇದೆಲ್ಲ ಇದೆ, ಆದ್ರೆ ನಾನು 25 ವರ್ಷದಿಂದ ಯಾವುದೇ ರೀತಿಯ ಯಾರನ್ನು ಕೊಲೆ ಮಾಡೋದಕ್ಕೆ ಆಗ್ಲಿ ಅಂದ್ರೆ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ನನ್ನ ಮನಸ್ಸೇಕೋ ಕೇಳ್ತಾ ಇಲ್ಲದ್ರಿಂದ ನಾನು ಅದ್ರ ಬಗ್ಗೆ ಹೋಗಿಲ್ಲ. ಮನೆಯಲ್ಲಿ ನೀವು ಮಾಂಸ ಒಂದೇ ಬೇಕು ಅಂತ ಏನಿಲ್ಲ. ಭತ್ತದಲ್ಲಿ ಇಳುವರಿ ಹೇಗಿದೆ? ಸರಿಗೆ ಸರಿ ತಗೊಳ್ತೀನಿ ಸರ್, 15 ಕ್ವಿಂಟಲ್ಸ್ ಬರ್ತದೆ. ಹನ್ನೆರಡು ರೈಸ್ ಹೇಗಿರುತ್ತೆ ಮತ್ತೆ ಹೇಗಿದೆ ಬೇಡಿಕೆ ಮತ್ತು ಬೆಲೆ ಅದೆಲ್ಲ ಹೇಳ್ಬೋದಾ? ನೋಡಿ, ಬೇಡಿಕೆ 5,000 ತನಕ ಕ್ವಿಂಟಲ್ ಇದೆ ಸರ್, ಮತ್ತೆ ಅದರಲ್ಲಿ ಇಳುವರಿ ಚೆನ್ನಾಗಿದೆ, ಅಕ್ಕಿ ಇಳುವರಿನೂ ಚೆನ್ನಾಗಿದೆ. 85 ಕೆಜಿ 62 ಲೆಕ್ಕ ಪ್ರಕಾರ 65 ಸಿಗ್ಬೇಕು. 60 ನಮಗೆ ಈಗ ಸಿಗ್ತಾ ಇರೋದು, ಹೈಯೆಸ್ಟ್ ಸಿಕ್ಕಿದ್ರೆ 67 ನೆಟ್ಟಿದ್ದೀನಿ. ಬರೋ ವರ್ಷಕ್ಕೆ 1 ಎಕರೆ ಮಾಡುವ ಅಂತೇಳಿ ಮೇಲೆ ಇದ್ ಮಾಡ್ತಾ ಇದ್ದೀನಿ, ಮುಂದಕ್ಕೆ ನೋಡಬೇಕು. ನಮ್ಮದೇ ನಾನು ಅಷ್ಟೇ ರೇಟ್ ಬೇಕು ಅನ್ನೋ ಕಾಯೋದಿಲ್ಲ, ಮತ್ತೆ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ ಭತ್ತನ. ಅಲ್ಲಿ ಒಂದು ಒಳ್ಳೆ ರೇಟ್ ಸಿಕ್ಕ 1946 ಏನೋ ಸಿಕ್ತು ಹೋದ ವರ್ಷ. ನಾನೊಂದು 10 ವರ್ಷದಿಂದ RMC ಕೊಡ್ತಾ ಇದ್ದೀನಿ. ಅದರಲ್ಲಿ ಏನೆಲ್ಲೋ ಆರ್ಡರ್ಗಳಿದೆ, ಸಣ್ಣ ಬೆಳೆಗಾರರಿಗೆ ಮಾತ್ರ, ಅತಿ ಸಣ್ಣ. ಹಾಗೊಂದು 2 ವರ್ಷ ತೊಂದರೆ. ಬ್ಲಾಕ್ ರೈಸ್ ಏನು ವಿಶೇಷತೆ ಮತ್ತೆ ಎಲ್ಲಿಂದ ನೀವು ಬೀಜವನ್ನು ಬಿತ್ತನೆದು ತಗೊಂಬಂದ್ರಿ? ಬ್ಲಾಕ್ ರೈಸ್ ಮೇನ್ ಇದಿರೋದು ಒರಿಸ್ಸಾ ಮತ್ತೆ ವೆಸ್ಟ್ ಬೆಂಗಾಲ್, ಅಸ್ಸಾಮಲ್ಲೆಲ್ಲ ಅದು ಬೆಳೀತಾ ಇದ್ದಾರೆ. ಅದು ಹೈಲಿ ಫೈಬರ್ ಇರುವಂತ ಅಕ್ಕಿ, ಪ್ಲಸ್ ಅದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಮುಂದೆ ಮಾಡಿ ನೋಡ್ಬೇಕಷ್ಟೇ ಏನು ಹೇಗೆ ಅಂತೇಳಿ. ಸ್ವಲ್ಪ ಜನರಿಗೆ ಕೊಟ್ಟಿದ್ದೀನಿ. 2 ವರ್ಷಗಳಲ್ಲಿ ನೀವು ವಾರನು ಉಪಯೋಗಿಸ್ಕೊಳ್ತೀರಾ ಅಥವಾ ಆಗಿದ್ದಾಗ ಯಾವಾಗ ಒಂದ್ಸರಿ ಬಳಕೆ ಮಾಡ್ಕೊಳ್ತೀರಾ ಹೇಗೆ? ಇಲ್ಲ, ನಾನು ಉಪಯೋಗ ದೂರ ಕಳಿಸ್ಕೊಳ್ತೀರಾ ಹೇಗೆ? ಇಲ್ಲೇ ಮಾರ್ಕೆಟ್ ಇದೆ, ಕ್ಯಾಡ್ ಅಲ್ಲಿ ತಗೊಳ್ತಾ ಇದಾರೆ, ಮತ್ತೆ ನಮ್ಮ ಇಲ್ಲಿ ಫೆಡರೇಷನ್ ಮಿಲ್ ಅಲ್ಲಿ ಮಿಲ್ ಮಾಡ್ತಾ ಇದೀವಿ. ಮಾರ್ಕೆಟ್ ಇದೆ, ಸದ್ಯಕ್ಕೆ ತೊಂದರೆ ಏನಿಲ್ಲ. ಖರೀದಿ ಮಾಡಿರೋರು ಅಕ್ಕಿಯನ್ನ ಯಾವ್ದಕ್ಕೆ ಉಪಯೋಗಿಸ್ಕೊಳ್ತಾರೆ, ಅನ್ನ ಮಾಡ್ಲಿಕ್ಕೆ ಅಥವಾ ಹೇಗೆ? ಅನ್ನ ಮಾಡ್ಲಿ. ವಿಶೇಷವಾದ ಪ್ರಯತ್ನಗಳಿದು. ಚಿಂಗಿರಿದು ಹೇಗಿದೆ ಮಾರುಕಟ್ಟೆ ಬೇಡಿಕೆ ಇದೆಲ್ಲ? ಚಿಂಗ್ರಿ ಹರ್ಷದಿಂದ ಇದ್ ಮಾಡ್ತಾ ಇದೀವಿ, ಸೆಂಟ್ರೇಟ್ ರೈಸ್ ಅದು. ಅದಕ್ಕೂ ರೇಟ್ ಇದೆ. ಈಗ ಇಳುವರಿನ ನಾನು ಈ ವರ್ಷ ನೋಡ್ಬೇಕು, ಚೆನ್ನಾಗಿದೆ ಒಟ್ಟಾರೆ. ತುಂಗ ಭತ್ತವನ್ನು ಹೇಗೆ ಮಾರಾಟ ಮಾಡ್ತೀರಿ, ಯಾವ ಬೆಲೆಯಲ್ಲಿ ಕೊಡ್ತೀರಿ? ತುಂಗ ನಾನು RMC ಕೊಡ್ತಾ ಇದ್ದೀನಿ, ಲೆಕ್ಕ ಪ್ರಕಾರ ಎಲ್ಲರದು ಕೊಡಗಿನಲ್ಲಿ ಕಮ್ಮಿ ಇರೋದ್ರಿಂದ. ಹುಲ್ಲನ್ನು ಮಾರಾಟ ಮಾಡ್ತೀರಾ? ಹೌದೌದು, ಹುಲ್ಲನ್ನು ಮಾರಾಟ ಮಾಡ್ತೀವಿ. ಅಣಬೆ ಕಳಿಸ್ತಾ ಇದ್ದೆ, ಕೊರೋನಾದಿಂದ 2 ವರ್ಷ ಇದಾಯ್ತು. ಹಸು ಸಾಕಾಣಿಕೆ ಕೃಷಿಗೆ ಪೂರಕವಾದದ್ದು, ಉಪಯುಕ್ತವಾದದ್ದು ಅಂತ ಅನ್ಕೊಂಡು ಬಹಳ ಜನ ಹೇಳೋದಿದೆ, ಆದ್ರೆ ಎಷ್ಟೋ ಜನಗಳಿಗೆ ಆಗೋದಿಲ್ಲ ಅನ್ನೋ ತರ ನಾವು ನೋಡ್ತಾ ಇದೀವಿ. ತಂದೆಯವ್ರ ಕಾಲದಿಂದಲೂ ಹಸುಗಳನ್ನ ಸಾಕೊಂತ ಬಂದಿದ್ರೆ, ಎಮ್ಮೆಗಳನ್ನ ಇಟ್ಕೊಂತ ಬಂದಿದ್ರೆ ಹೇಗೆ? ತಂದೆ ತಾಯಿ ಕಾಲದಿಂದ 2013 ಅಮ್ಮ ಹೋಗಿರೋದು, ಅಲ್ಲಿಂದ ಹಾಗೆ ಕಂಡು. ಆದ್ರೆ ನನಗೆ ಕರುಗಳ ವ್ಯಾಪಾರದಲ್ಲಿ 1.5-2 ಲಕ್ಷ ರೂಪಾಯಿ ಸಿಗ್ತದೆ, ಇನ್ನೊಂದು 10 ಲೋಡ್ ಗೊಬ್ಬರ ಸಿಗ್ತದೆ. ದುಡ್ಡಿನ ಅಪೇಕ್ಷೆಯಿಂದಲ್ಲ, ಇದೆ ನನ್ನ ಹತ್ರ, ಹಾಗೆ ಸಹಾಯ ಮಾಡ್ತೀನಿ. ನನ್ನ ತೋಟಗಳಿಗೆ ಅದನ್ನೇ ಹಾಕೋದು. ದಿನ ಎಷ್ಟು ಹಾಲು ಸಿಗ್ತಾ ಇದೆ? 20 ಬಾಟ್ಲ್ ಇಟ್ಬಿಡ್ತೀನಿ, ಯಾರು ಬರ್ತಾರೆ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಬೆಳಿಗ್ಗೆ ಸಂಜೆ ಹಾಲು ಉಚಿತವಾಗಿ ಎಷ್ಟು ಜನಗಳಿಗೆ ಸಿಕ್ಕಂತಾಗುತ್ತೆ? ಕೊಟ್ಟವರು ನನಗೆ ಕಲೆಕ್ಷನ್ ಸಿಗದೆ, ದುಡ್ಡಿಲ್ಲದೆ ಮಾಡದೆ ಹೋಗೋದಕ್ಕಿಂತ ನಮ್ಮವರೇ ಕೊಡಿದ್ರೆ ಒಳ್ಳೇದು ಅನ್ನೋದು ಒಂದೇ ಒಂದು ಅಭಿಪ್ರಾಯದಲ್ಲಿ ಎಲ್ರಿಗೂ ಅದು ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಮಾತಾಡೋದಿದೆ ಹಾಲನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟೊಂದು ಶ್ರಮ ಇದೆ, ಎಷ್ಟು ಖರ್ಚುಗಳಿದಾವೆ, ಅದನ್ನಾಕೆ ಕಮ್ಮಿ ಬೆಲೆಯಲ್ಲಿ ಕೊಡಬೇಕು ಅಥವಾ ಡೈರಿ ಬೆಲೆಯಲ್ಲಿ ಕೊಡಬೇಕು, 40 ರೂಪಾಯಿ ಏನಾದರೂ ಅದಕ್ಕೆ ದುಡ್ಡು ವಿಧಿಸಬೇಕು ಅಥವಾ ಸುಮ್ಮನೆ ಕೊಟ್ಟರೆ ಪ್ರಯೋಜನ ಇಲ್ಲ ಅನ್ನೋ ತರ ಆಲೋಚನೆ ಎಂದಾದರೂ ಬಂದಿದೆಯಾ ಅಥವಾ ಈಗ ಮಾಡ್ತಿರೋದು ಸರಿ ಅಂತ ಅನ್ಕೊಂಡು ಹೋಗ್ತಿದ್ರಿ ಹೇಗೆ? ಹಾಲಿಗೆ ನಾನೇನು ಖರ್ಚು ಮಾಡ್ತಾ ಇಲ್ಲ ಸರ್, ನನ್ನ 37 ವರ್ಷದಲ್ಲಿ ಯಾವುದೇ ಫೀಡ್ ಹಾಕಿಲ್ಲ, ನಾನು ಹಾಕೋಕೆ ಹೋಗೋದು ಇಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಫೀಡ್ ಹಾಕ್ತಾ ಇದ್ದಾರೆ. ಅದಕ್ಕೆ ಅವ್ರು ಬಂದು ಹೇಳಿದ್ರು ನನಗೆ, ಒಂದು 2-3 ಜನ ಫೀಡ್ ಅವ್ರು ನನ್ನ ದನಗಳನ್ನ ನೋಡಿ, ಮೇಗಳನ್ನು ನೋಡಿ ಬಂದಿದ್ರು ಕಂಪನಿಯವರು. ನಾನು ಕೇಳಿದೆ ಅದ್ರ ಯೂರಿಯಾ ಎಷ್ಟಿದೆ ಪರ್ಸೆಂಟೇಜ್, ಅದರ ಬಗ್ಗೆ ಹೇಳಿದ್ರೆ ನಾನಿಲ್ಲಿ 1 ರೂಪಾಯಿನೂ ಅದಕ್ಕೆ ಖರ್ಚು ಮಾಡ್ತಾ ಇಲ್ಲ. ದನ ಬೆಳಿಗ್ಗೆಯಿಂದ 365 ದಿವಸ ನೋಡ್ತಾರೆ, ಮೇಯಿಸ್ತಾರೆ. ಹುಲ್ಲು ಹಾಕ್ತೀನಿ, ನಾನು ದುಡ್ಡು ಕೊಟ್ಟು ತಗೊಳ್ಳೋ ಹಾಕುವಂತ ಹುಲ್ಲಲ್ಲ, ಹುಲ್ಕಾಗಿರ್ತದೆ, ಪ್ಯೂರ್ ಆರ್ಗ್ಯಾನಿಕ್ ಅದು. ಹಾಗಾಗಿ ಆ ಸಂತೋಷದಲ್ಲಿ ಎಲ್ರಿಗೂ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಒಂದ್ ಸಮಯ ನಾಳೆ ಬಿಟ್ಟಂಗಲ್ದಲ್ಲೋ ವಿರಾಜಪೇಟೆಲ್ಲೋ ಒಂದು ಹಾಲಿನ ಡೈರಿ ಏನಾದ್ರೂ ಆದ್ರೆ ಅದನ್ನ ನಾನು ಅಲ್ಲಿಗೆ ಹಾಕ್ಬಹುದು, ತೊಂದರೆ ಏನಿಲ್ಲ, ಅದ್ರಲ್ಲಿ ಒಂದು ದುಡ್ಡು ಆಗ್ಬಹುದು. ಕೆಲವು ಹೋಟೆಲ್ಗಳಿಗೆ ಕೊಡ್ತಾ ಇದೆ, ಅವ್ರು ಯಾವಾಗ ಮುಚ್ಚುತ್ತಾರೆ ಗೊತ್ತಿಲ್ಲ, ಇದಕ್ಕೆ ನಮ್ಮವ್ರು ಇದಾಗ್ಲಿ ಅಂತೇಳಿ ನಾನು. ಗ್ರಾಹಕರು ತಗೊಳ್ತಾರಲ್ಲ, ನಿಮ್ದೇ ಬಾಟ್ಲು, ನಿಮ್ದೇ ಹಾಲು, ಏನು ದುಡ್ಡಿಲ್ಲ, 10 ಜನದಲ್ಲಿ ಒಬ್ರಿಬ್ರು ಆದ್ರೂ ಮಾತಾಡಿಲ್ವಾ, ಇಲ್ಲ ಪುಕ್ಕಟೆ ಬೇಡ, ಪುಕ್ಕಟೆ ಕೊಡಬೇಡಿ, ನೀವು ಶ್ರಮ ತಗೊಂಡು ಕಾಳಜಿ ಇಟ್ಕೊಂಡು ಸಾಕ್ತೀರಿ, ಇಷ್ಟಾದ್ರೂ ದುಡ್ಡು ತಗೊಳ್ಳಿ ಅಂತ ಮಾತಾಡಿ. ಎಷ್ಟೊತ್ತಿಗೆ ಹೋದ್ರು ಹಾಲು ಸಿಗ್ತದೆ ಅನ್ನೋ ಒಂದು ಅಭಿಪ್ರಾಯ ಇದೆ, ಅದೊಂದು ಸಾಕು, ಅದು ನನಗೆ ಮನಸ್ಸಿಗೆ ತೃಪ್ತಿ ಇರೋದ್ರಿಂದ ಆ ಇದ್ರಲ್ಲೇ. ಹೋಟೆಲ್ಗೆ ಹಾಕ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು, ನಾನು ಪಿಗ್ಮಿ ಕಟ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾವುದೋ ಒಂದು ಫೈನ್ ಡೇ ನನಗೇನೋ ದುಡ್ಡು ಶಾರ್ಟ್ ಆಗಿ ಅವ್ರನ್ನ ಹೋಗಿ ಪಿಗ್ಮಿ ಕಟ್ಟಿದೆಯಲ್ಲಪ್ಪ, ಹಾಲಿನ ದುಡ್ಡು ಕೊಡಪ್ಪ ಅಂತ ಕೇಳಿ, ಅಯ್ಯೋ ಅಣ್ಣ ನನ್ನ ಮಗನಿಗೇನು ಹುಷಾರಿಲ್ಲ, ದುಡ್ಡು ತೆಗೆದ ಅಂತ ಹೇಳಿದ್ರು. ಯಾರ್ಯಾರೋ ಗೊತ್ತಿಲ್ಲದವರು ಇಲ್ಲಿಂದೋ ಬಂದವರು ತಿನ್ಕೊಂಡು ಹೋಗ್ಬೇಕಾದ್ರೆ ಯಾಕೆ ಸುಮ್ಮನೆ ನಮ್ಮವ್ರು ಕೂಡಿದ್ರೆ ಎಲ್ರಿಗೂ ಬಾಳೆನ ತುಂಬಿಸಿ ಕಳಿಸಿದೆ, ಯಾರೋ ತಿನ್ನೋದಕ್ಕಿಂತ ನಾವೇ ತಿಂದ್ರೆ ಒಳ್ಳೇದಲ್ಲ ಅನ್ನೋಂತ ಒಂದೇ ಒಂದು ವಿಚಾರದಲ್ಲಿ ಇದೇ ಕೊಡ್ತಾ ಇದೆ. ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತಿನಲ್ಲಿ ಕೊಡ್ತೀರಾ? ಇಲ್ಲ ಸರ್, ಬೆಳಿಗ್ಗೆ ಒಂದೇ ಕರಿ, ಯಾಕಂದ್ರೆ ನಮಗೆ ಸಂಜೆ ಕರುಗಳಿಗೆ ಖುಷಿಯಲ್ಲಿ ಕೂಡ್ಕೊಡ್ತಾರೆ. ಕರುಗಳು ಚೆನ್ನಾಗಿ ಬೆಳಿತವಲ್ವಾ? ಯಾವುದಕ್ಕೂ ತೊಂದರೆ ಇಲ್ಲ, ಎಲ್ಲ ದಷ್ಟಪುಷ್ಟವಾಗಿದೆ. ಹಸುಗಳನ್ನ ಮತ್ತೆ ಎಮ್ಮೆಗಳನ್ನ ಪ್ರತ್ಯೇಕವಾಗಿ ಕಟ್ತೀರಾ, ಒಟ್ಟಿಗೆ ಸೇರಿಸಿದ್ರೆ ಹೇಗೆ? ಇಲ್ಲೇ ಇರೋದು. ಎಲ್ಲರೂ ಹೇಳ್ತಾರೆ ಹಸುವಿನ ಜೊತೆ ಎಮ್ಮೆ ಸೇರೋದಿಲ್ಲ, ಎಮ್ಮೆ ಜೊತೆ ಹಸು ಸೇರೋದಿಲ್ಲ. ಇಲ್ಲ, ನಾವು ಹೇಗೆ ಸಾಕ್ತೀವಿ ಹಾಗೆ, ನಂದೆಲ್ಲವೂ ಒಟ್ಟಿಗೆನೆ ಜೊತೆಲೇ ಇರುವಂತದ್ದು. ಅಂದ್ರೆ ಎಮ್ಮೆ ಮತ್ತು ಹಸುಗಳನ್ನು ಹೋಲಿಕೆ ಮಾಡಿ ನೋಡಿದ್ರೆ ಏನ್ ಅನ್ಸುತ್ತೆ? ಎಮ್ಮೆ ಸ್ವಲ್ಪ ಹಾಲು ಜಾಸ್ತಿ ಸಿಗ್ತದೆ, ಗಟ್ಟಿ ಇರ್ತದೆ. ಬೇಯಿಸ್ಕೊಳ್ತೀರಾ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಇದೆಲ್ಲವಾ? ಮೊಸರು ಇಲ್ಲದೆ ಊಟನೇ ಮಾಡೋದಿಲ್ಲ. ಮೊಸರು ಇದೆ, ಮಜ್ಜಿಗೆ, ತುಪ್ಪದಿಂದ ಇರ್ತವೆ. 8-5 ಗಂಟೆ ನಾ ಮಧ್ಯಾಹ್ನ ಬಂದು ಒಂದ್ಸರಿ ಮಲಗ್ತವೆ ಎಲ್ಲ, ಇವ್ರು ಊಟ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ಬಂದು ಮಲಗ್ತವೆ 1 ಅವರ್. ಅವ್ರು ಊಟ ಮಾಡಿದ ತಕ್ಷಣ ಅವು ಹೇಳ್ದ ಪುನಃ ಸಾಯಂಕಾಲ ತನಕ 4 ಗಂಟೆ ಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ. 4:30ಗೆಲ್ಲ ಬಂದ್ಬಿಟ್ಟು ಅವ್ರವ್ರ ಜಾಗದಲ್ಲಿ ನಿಲ್ತಾರೆ, ಅದನ್ನ ಕಟ್ತಾರೆ, ಹೋಗ್ತಾರೆ. ಮಧ್ಯಾಹ್ನ ಮಲಗ್ತವಂದ್ರೆ ಕೊಟ್ಟಿಗೆಗೆ ಬಂದು ಮಲಗ್ಕಂತವ ಅಥವಾ ಎಲ್ಲಿ? ಇಲ್ಲ, ಲೈನ್ ಇಲ್ಲಿದೆ, ಬರ್ತಾರೆ ಈಗ, ಇಲ್ಲೇ ಸೈಡ್ ಅಲ್ಲಿ ಬಂದು ಅವ್ರು ರೆಸ್ಟ್ ತಗೊಳ್ತಾವೆ ಕ್ಲೀನ್ ಆಗಿ. ಮನೆ ನೋಡ್ಕೊಳ್ಳೋದು, ಸಗಣಿ ತೆಗೆಯೋದು, ಹಾಲು ಕರಿಯೋದು, ಇದೆಲ್ಲದಕ್ಕೆ ಒಬ್ಬರಿಬ್ರು ಜನ ಇದಾರೆ ಅಥವಾ ನೀವು ಅದರಲ್ಲಿ ಭಾಗವಹಿಸ್ತೀರಿ ಹೇಗೆ? ಹಾಲು ಕರೀಲಿಕ್ಕೆ ನಾನು ರೈಟರ್ ಅಂತ ಇದಾರೆ, ಅವರ ವೈಫ್ ಬಂದು ಹಾಲು ಕರೀತಾರೆ. ಮೊದಲು ಅಮ್ಮಗಳು ತುಂಬಾ ಹಿಡಿತದೆ, ಕೆಲಸದವರಿಗಾದ್ರೂ ಆಗೋದಿಲ್ಲ, ನನಗೆ ಆಗ್ತದೆ. ಆ ಗಂಜಿ ತಗೊಂಡೋಗಿ ಕೊಡೋದು, ಇದು ನನ್ನ ಕೆಲಸ, ನನ್ನ ಕೆಲಸದವರು ಹಾಲು ಕರೀತಾರೆ. ಅಂದ್ರೆ ಹಸುಗಳಿಗೆ ಎಮ್ಮೆಗಳಿಗೆ ಕರುಗಳನ್ನ ಬಿಟ್ಟು ಹಾಲು ಹಿಂಡ್ತೀರಾ ಹೇಗೆ? ಕರುವನ್ನ ಬಿಟ್ಟು ಪುನಃ ಕಟ್ಟಿ ಹಿಂಡಿ ಪುನಃ ವಾಪಸ್ ಬಿಡ್ತೀವಿ. ನೋಡಿದ್ರೆ ತುಂಬಾ ಇದ್ರೆಲ್ಲ ಬಿಟ್ಬಿಡುದು, ಎಷ್ಟು ಬೇಕು ಅಷ್ಟು ಕರ್ಕೊಳ್ಳೋದು. ಈಗ ಸುಮಾರಿದ್ರೆ ಈಗ ಒಂದೇ ಇರೋದು, ಈಗ ಒಂದು 5-6 ಹಾಕ್ಲಿಕ್ಕೆ ರೆಡಿ ಆಗಿದೆ. ಸೊ ಆಗಿದಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕರ್ಕೊಳ್ಳೋದು, ಯಾಕಂದ್ರೆ ಅಜೀರ್ಣ ಆಗ್ತದೆ. ಭತ್ತದ ಕಟಾವಿಗೂ ಬೇರೆಯವರಿಗೂ ಸಹಕಾರ ನೀಡ್ತದೇನ ಅಂತ ಅನ್ನೋ ಒಂದು ಸಂಗತಿಯನ್ನು ಪ್ರಸ್ತಾಪ ಮಾಡಿದ್ರಿ. ಹೇಳಿ, ಆ ಒಂದು ವಿಷಯ ಒಂಥರ ವಿಶೇಷವಾಗಿದೆ, ಸ್ಫೂರ್ತಿದಾಯಕವಾಗಿದೆ. 24-25 ವರ್ಷ ಆಯ್ತು ನಾನು ಟ್ರ್ಯಾಕ್ಟರ್ ಓನರ್ ಆಗಿ. ಈಗ ಒಂದು 7 ವರ್ಷದ ಹಿಂದೆಯಿಂದ ಹೊಸ ಟ್ರ್ಯಾಕ್ಟರ್ 4-wheel drive ತಗೊಂಡ ಮೇಲೆ ನಾನೊಂದು 25-30 ಟಿಲ್ಲರ್ಗಳನ್ನ ಮಾರಿಸ್ಬಿಟ್ಟಿದ್ದೀನಿ, ಯಾಕಂದ್ರೆ ಅದರಲ್ಲಿ ಖರ್ಚು ಜಾಸ್ತಿ ಇದೆಲ್ಲ ಅಂತೇಳಿ. ಹಾಗೆ ನಂದೇ ಆದ ಒಂದು ಇದು ಕಟ್ಕೊಂಡಿದ್ದೀನಿ. ನಾನೊಂದು ಟ್ರ್ಯಾಕ್ಟರ್ಲ್ಲಿ 10-3/4 ಲಕ್ಷ ತನಕ ದುಡಿತೀನಿ. ರೆಸ್ಟ್ ಇರ್ತದೆ, 10 ತಿಂಗಳು ದುಡಿಮೆ ಇರ್ತದೆ, 2 ತಿಂಗಳು ಗಾಡಿನೇ ಓಡೋದಿಲ್ಲ, ನಿಲ್ಲಿಸ್ಬಿಟ್ಟಿರ್ತೀವಿ. 10 ತಿಂಗಳಲ್ಲಿ ನನಗೆ ಒಂದು 3 ಮೊಟೇಷನ್ಲ್ಲಿ ಒಂದು ಒಳ್ಳೆ ದುಡಿಮೆ. ಅದು ಹೊರಗಡೆ ನೀವು JCB ಹತ್ತು ಬಸ್ಸು ಇದಕ್ಕಿಂತ ಒಂದು ದುಡಿಮೆ ಒಂದು ಸಣ್ಣ ಟ್ರ್ಯಾಕ್ಟರ್ಲ್ಲಿ ಅರ್ಧ, ಅಕ್ಟೋಬರ್ ಫುಲ್, ನವೆಂಬರ್ ಅರ್ಧ. ಅಂದ್ರೆ ಆ ಸಂದರ್ಭದಲ್ಲಿ ಏನು ಉಳುಮೆ ಕೆಲಸ ಬೇರೆ ಕೆಲಸ ಇರಲ್ವಾ? ಇಲ್ಲ, ಯಾವುದು ಕೆಲಸ ಇರೋದಿಲ್ಲ, ಗಾಡಿ ನಿಲ್ಸಿದಲ್ಲೇ ಇರ್ತದೆ. ಇನ್ನೊಂದು 5 ಟ್ರ್ಯಾಕ್ಟರ್ ನನ್ನ ಒಂದು ಹೆಲ್ಪ್ ಡೆಸ್ಕ್ ಅಲ್ಲಿ ಇದೆ. ಒಂದ್ ಸಮಯ ನಂದೇನಾದ್ರೂ ಲಭ್ಯ ಇಲ್ಲ ಅಂದ್ರೆ ನಾನು ಆ ಟ್ರ್ಯಾಕ್ಟರ್ಗಳನ್ನ ಅವ್ರಿಗೆ ಕಳಿಸ್ಕೊಟ್ಟು ಮುಗಿಸ್ಕೊಡ್ತೀನಿ. ಟ್ರ್ಯಾಕ್ಟರ್ ನಲ್ಲಿ ಚೆನ್ನಾಗಿ ದುಡ್ಡಕ್ಕಿಂತ ಟ್ರ್ಯಾಕ್ಟರ್ ಪ್ರಯೋಜನ ಅಂತ ಅನ್ಕೊಂಡು ಹೇಳ್ತಿದಿರಲ್ವಾ? ಹೌದೌದು, ನಮ್ಮ ಇಲ್ಲಿ ಏರಿಯಾದಲ್ಲಿ ಎಲ್ಲರ ಮನೆಯಲ್ಲೂ ಟಿಲ್ಲರ್ ಇದೆ. ಈಗ ಯಾರು ಟಿಲ್ಲರ್ ಯೂಸ್ ಮಾಡ್ತಾರೆ ಅವರು ಅದನ್ನ ಇಷ್ಟಪಡ್ತಾರೆ ಯಾರಾದ್ರೂ? ಟ್ರ್ಯಾಕ್ಟರ್ ನ ನೀವೇ ಓಡಿಸ್ತೀರಾ ಅಥವಾ ಚಾಲಕ ಇದಾರೆ? 1 ವರ್ಷದಿಂದ ಓಡಿಸಿಲ್ಲ, ಇಲ್ಲಿ ತನಕ ನಾನು ಓಡಿಸ್ತೀನಿ. ನಾನು 12 ಗಂಟೆ ಕೆಲಸ ಮಾಡಿದ್ದೀನಿ ಟ್ರ್ಯಾಕ್ಟರ್ ಅಲ್ಲಿ, ಒಳ್ಳೆ ದುಡಿದೀನಿ. ಕಂಬೈನ್ಡ್ ಹಾರ್ವೆಸ್ಟರ್ ಭತ್ತದಲ್ಲಿ ಬಳಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಅದು ನಿಮ್ಮಲ್ಲಿ ಸ್ವಂತ ಇಟ್ಕೊಂಡಿದ್ರೆ ಅಥವಾ ಬಾಡಿಗೆಯನ್ನ ಬಳಕೆ ಮಾಡಿಕೊಂಡು ಬೇರೆಯವರಿಗೆ ಉಪಯೋಗಿಸ್ಕೊಳ್ತೀರಿ ಹೇಗೆ? 1,500 ಮೇಲೆ 1,500 ಗಂಟೆ ಕೆಲಸ ಇದೆ ಕೊಡಗಿನಲ್ಲಿ ಭತ್ತದ. ಇದರಲ್ಲಿ ನನಗೆ 300 ರೂಪಾಯಿ ಕಮಿಷನ್ ಸಿಗ್ತದೆ, ಅದರಲ್ಲಿ ನನಗೆ ಅದರಲ್ಲಿ ಒಂದು 3-5 ಲಕ್ಷ ರೂಪಾಯಿ ದುಡ್ಡು ಸಿಗ್ತದೆ. ನಾನು ಸಬ್ ಏಜೆಂಟ್ಗಳಿಗೆ ಕೊಡ್ತೀನಿ, ನನಗೆ ಪೂರ್ತಿ ನೋಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇರೋದಕ್ಕಿಂತ ಎಲ್ಲರಿಗಿಂತ ಒಂದು 100 ರೂಪಾಯಿ ಕಮ್ಮಿಲೂ ಓಡಿಸ್ತೀನಿ ನಾನು. ಎಲ್ಲಿಂದ ತಗೊಂಬರ್ತೀರಿ ಹಾರ್ವೆಸ್ಟರ್ಗಳನ್ನ? ದಾವಣಗೆರೆ, ತಮಿಳ್ನಾಡು. ಇಲ್ಲಿ ತಂದು ಬಿಟ್ಟು ಹೋಗ್ಬಿಡ್ತಾರೆ, ಮುಂದಿನ ಕೆಲಸ ನಿಮ್ದ ಹೇಗೆ? ಡ್ರೈವರ್ಗಳು ಇರ್ತಾರೆ, ಇಲ್ಲ ಅಂದ್ರೆ ಡ್ರೈವರ್ಗಳು ನಾವೇ ಮಾಡ್ಕೊಳ್ತೀವಿ, ನಮ್ಮ ಜವಾಬ್ದಾರಿ ಮೇಲೆ ಬಿಟ್ಟು ಹೋಗಿರ್ತಾರೆ. 2 ತಿಂಗಳುಗಳ ಕಾಲ ಉಪಯೋಗ ಆಗುತ್ತೆ ನಿಮ್ಮ ಈ ಒಂದು ಪ್ರಯತ್ನ, ನಿಮ್ಮ ಕೆಲಸನೇ ಒಂಥರ ಸಾಕ್ಷಿ ಅನಿಸುತ್ತೆ ನಮಗೆ. ನಿರಂತರವಾಗಿ ನಮ್ಮ ಕೆಲಸಗಳಲ್ಲಿ ಸ್ಥಳೀಯ ಬೇಡಿಕೆಗಳನ್ನ ಗಮನಿಸಿಕೊಂಡು ತೊಡಸ್ಕೊಳ್ತಾ ಇದ್ರೆ ಅನುಕೂಲ, ಅವ್ರಿಗೂ ಪ್ರಯೋಜನ, ನಿಮಗೂ ಅನುಕೂಲವೇ. ಸಾಗುವಳಿ ಮಾಡ್ಕೊಳ್ತಾ ಹೋಗ್ತಾ ಇದ್ರಿ, ಕಾನ್ಫಿಡೆನ್ಸ್ ಅನ್ನು ಇರ್ಬೇಕಲ್ವಾ? ಅದೇ, ಮೊದಲೇ ಚೆನ್ನಾಗಿತ್ತು, ಈಗ ನಾನು ಒಳ್ಳೆ ಕ್ರಾಪ್ ತೆಗಿಬೇಕು ಅಂತ ಪರವಾಗಿಲ್ಲ, ಅಷ್ಟೇ ಈಗ ಆಗ್ತಾ ಇದೆ. ಸಂದರ್ಭಕ್ಕೆ ತಕ್ಕಂತೆ ಕೆಲಸಗಳನ್ನ ನಿಭಾಯಿಸಿಕೊಂಡು ಹೋಗ್ತಾ ಇದ್ರಿ, ಖುಷಿ ಆಯ್ತು. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆನ ಹೇಳ್ಬೋದಾ? 7338-29-47. ಖುಷಿ ಆಯ್ತು ನಿಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಳ್ಳೋದ್ರ ಮೂಲಕ. ನಿಮ್ಮ ದುಡಿಮೆಯಲ್ಲಿ ಹೇಗೆ ಸಾಗಿದಿರಿ ಅನ್ನೋದನ್ನ ಬಹಳ ಚಂದವಾಗಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ. ತಮಗೆ ಧನ್ಯವಾದಗಳು. ನಾಂಗಾಲ ಗ್ರಾಮದ ವ್ಯಾಪ್ತಿಗೆ ಒಳಪಟ್ಟು ತಮ್ಮ ತೋಟ ಮತ್ತು ಭತ್ತದ ಗದ್ದೆಗಳನ್ನು ನೋಡಿಕೊಳ್ಳುತ್ತಿರುವ ಪೊಪ್ಪಂಡ ರವಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅವರ ಸಂಖ್ಯೆ ಮತ್ತೊಮ್ಮೆ ತಮ್ಮ ಗಮನಕ್ಕೆ 733-76-82. ಇವರನ್ನು ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ನೀವು ಬಯಸುವ ಸುಂದರ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಎಲ್ಲಾ ಫರ್ನಿಚರ್ಗಳನ್ನು ರೆಡಿ ಮಾಡಿಕೊಡಲಾಗುವುದು. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕ್ಕಾಡ್, ನಾಪೋಕ್ಲು. ಡಿ ಟ್ವಿನ್ಟೆಕ್ ಪತ್ರಿಕಾ ಭವನದ ಹತ್ತಿರ, ಮಡಿಕೇರಿ. ಸ್ವಿಸ್ ಗೋಲ್ಡ್ನಲ್ಲಿ ಮದುವೆ ಚಿನ್ನಾಭರಣ, ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ. ಇರಿಟ್ಟಿಯ ತಾಳುಕಂಡತ್ತಲ್ ಜುವೆಲ್ಲರ್ಸ್ ನಿಂದ 1 ಪವನ್ ಮೇಲ್ಪಟ್ಟ ಚಿನ್ನಾಭರಣ ಖರೀದಿಗೆ ಸ್ಕ್ರಾಚ್ ಅಂಡ್ ವಿನ್ ಕೂಪನ್. ಸ್ಕ್ರಾಚ್ ಮಾಡಿ ತಕ್ಷಣವೇ ಬಹುಮಾನ ಗೆಲ್ಲಿರಿ. ಅತಿ ನೂತನ ಡಿಸೈನ್ಸ್ ನ ರಾಜ್ಕೋಟ್, ಬೆಂಗಾಲಿ, ಬಾಂಬೆ ಕಲೆಕ್ಷನ್ಸ್, ತಾಳುಕಂಡತ್ತಲ್ ಜುವೆಲ್ಲರ್ಸ್, ಇರಿಟ್ಟಿ. ಶ್ರೀಮತಿ ಮತ್ತು ಶ್ರೀ ಹೊಸೂರು ಸತೀಶ್ ಕುಮಾರ್ ಭಾಗಮಂಡಲ, ಶ್ರೀಮತಿ ಮತ್ತು ಶ್ರೀ ಕೊಂಗಂಡ ಅಜಿತ್ ಅಪ್ಪಚ್ಚು ಸುಂಟಿಗೊಪ್ಪ, ಶ್ರೀಮತಿ ಮತ್ತು ಶ್ರೀ ಕುಪ್ಪಂಡ ಪ್ರೇಮನಾಥ ಮಡಿಕೇರಿ, ಶ್ರೀಮತಿ ಮತ್ತು ಶ್ರೀ ಎಚ್ ಬಿ ತಿಮ್ಮಯ್ಯ ಹೊರೂರು, ಶ್ರೀಮತಿ ಮತ್ತು ಶ್ರೀ ಎ ಎಸ್ ಪೊನ್ನಣ್ಣ ಮತ್ತು ಸಂಸಾರ, ಶ್ರೀಮತಿ ಮತ್ತು ಶ್ರೀ ಕುಂಡ್ರಂಡ ಸುನಿಲ್ ಮತ್ತು ಸಂಸಾರ, ಡಾಕ್ಟರ್ ಮೊನ್ನಂಡ ದೇವಯ್ಯ ಮತ್ತು ಸಂಸಾರ ಮಡಿಕೇರಿ, ಹಾಗೂ ಶ್ರೀಮತಿ ಮತ್ತು ಶ್ರೀ ನಂಬುಡಮಡ ಸುಬ್ಬಯ್ಯ ವಿಠಲ ವಿರಾಜಪೇಟೆ. ಬಾವುಟವನ್ನು ಹಾರಿಸಿ ಬ್ರಿಟಿಷರ ಎದೆ ನಡುಗಿಸಿದ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಅನಾವರಣ ಇದೇ November 19th. ಮಾನ್ಯ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿ. ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಿಸ್ಕೂಲ್ ಭಾಗ ಇವರ ಕೂಡುಕೂಟಲಿ 2022-23 ಸಾಲಿನ ಮೈಸೂರು ವಿಭಾಗ ಮಟ್ಟದ ಹಾಕಿ ಪೈಪೋಟಿನ ಉದ್ಘಾಟನಾ ಜಂಬರ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ ಅವು, ಜಿಲ್ಲಾಧಿಕಾರಿಗಾಗಿ ಮತ್ತು ಮಹಿಳಾ ಅಂಗೆ ಮಕ್ಕಳ ಅಭಿವೃದ್ಧಿ ಕಡೆಯಿಂದ ಜಿಲ್ಲಾ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಬಾರ್ ನಾಳೆ ಹೊತ್ತಾರೆ 10 ಗಂಟೆಗೆ. ಇದೇ ತಿಂಗಳ 19-25 ಮುಟ್ಟ ವಿಶ್ವ ಪರಂಪರೆ ಸಪ್ತಾಹದ ಪ್ರಯುಕ್ತ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಕಡೆಯಿಂದ ಪ್ಯಾಟೆನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಚೀನ ನಾಣ್ಯಗಳ ಪ್ರದರ್ಶನ ಕಾರ್ಬಾರ ನಡೆದೇತ. ಸರ್ಕಾರಿ ಮತ್ತು ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ರೇಖಾ ಅವು ಮಾಹಿತಿ ಕೊಟ್ಟೋಳು. ಮನುಷ್ಯನ ಮಾನಹೇ ಕೊಟ್ಟು ಕೊಡಗು ಜಿಲ್ಲಾ ಪೊಲೀಸ್ ಕಡೆಯಿಂದ ಪ್ಯಾಟೆನ ಪೊಲೀಸ್ ಕವಾಯತ್ ಆಟದ ಬಾಣಿಲಿ ಇಂದು ನಡೆದ ವಾರ್ಷಿಕ ಕ್ರೀಡೆಗೆ ಕೂಡ ಮಹತ್ವ ನೀಡೋಕು ಕ್ರೀಡೆ ಜೀವನ ಉತ್ತಮ ರೀತಿಯಲ್ಲಿ ಜೀವಿಸಿಕೆ ಸಹಕಾರಿಯಾದೇತ ಅವು ಕಿವಿಮಾತು ಕೊಟ್ಟು. ಈ ಜಂಬರಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ DYSP ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಶಿಕ್ಷಕರು ಮಕ್ಕಳಲ್ಲಿ ಮೂಲ ವಿಜ್ಞಾನ ಕಲಿಕೆಯಲ್ಲಿ ಆಸಕ್ತಿ ಬೆಳೆಸುವ ನಿಟ್ಟಿನಲ್ಲಿ ಅವರಲ್ಲಿ ಪ್ರಶ್ನಿಸುವ ವೈಜ್ಞಾನಿಕ ಮನೋಭಾವ ಬೆಳೆಸುವುದರೊಟ್ಟಿಗೆ ವೈಜ್ಞಾನಿಕ ಸಂಶೋಧನಾ ಪ್ರವೃತ್ತಿ ಬೆಳೆಸಿಕೆ ವಿಶೇಷ ಗಮನಹರಿಸುವ ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿ ಬ್ಯಾರೆ ಬ್ಯಾರೆ ಸಂಸ್ಥೆಗಳ ಕಡೆಯಿಂದ ಇಂದು ಏರ್ಪಡಿಸಿದ ಕೊಡಗು ಜಿಲ್ಲಾ ಮಟ್ಟದ ಮಾರ್ಗದರ್ಶಿ ಶಿಕ್ಷಕರ ಕಾರ್ಯಾಗಾರ ಹಂಗೆ ಪಾಲ ವಿಜ್ಞಾನಿಗಳಿಗೆ ಇನಾಮ್ ಆರೋಗ್ಯಾಧಿಕಾರಿಗ ಶಿಕ್ಷಣಾಧಿಕಾರಿಗ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಶ್ರೀ ಅವ್ವ ತಲಕಾವಿರಿ ದೇವಡೋಳು ಕೂಡಿಗಿನ ಜಿಲ್ಲಾ ಕೃಷಿ ತರಬೇತಿ ಕಡೆಯಿಂದ ನಾಳೆ ರೈತ ಹೆಣ್ಣು ಜನಕ್ಕೆ ಅರಶಿನ ಗುಪ್ಪೆ ಸಿದ್ಧತೆ ನಡೆದಿದೆ. ಖುಷಿ ಇದ್ದವು ಈ ತರಬೇತಿಲಿ ಪ್ರಯೋಜನ ಪಡ್ಕೊಳ್ಳುವಂಗೆ ಕೂಡಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ರಾಜಪೇಟೆ ಉಪವಿಭಾಗದ ಅವರೇಗುಂದ ಬುಡಕಟ್ಟು ಕೃಷಿಕರ ಸಂಘದ ಸಮುದಾಯ ಭವನ ನಂಜರಿಪಟ್ಟಣ ಗ್ರಾಮ ಪಂಚಾಯತ್ ಸಭೆ ವಿದ್ಯುತ್ ಅದಾಲತ್ ಸಭೆ ನಡೆದಿದೆ. ಸಾರ್ವಜನಿಕರು ಪುಕಾರ್ಗಳಿದ್ದರೆ ಸಭೆಗೆ ಹಾಜರಾಗಿ ಸಲ್ಲಿಸುವಂಗೆ ಸೆಸ್ಕ್ ಮೇಳ ಕಾರ್ಬಾರ್ ಇದೇ ತಿಂಗಳ 19-21 ಮುಟ್ಟ ಚೆಂಬು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ ತಾ ಗೊತ್ತಾಗುವುದಕ್ಕೆ November 20th ಮೈಸೂರಲ್ಲಿ ನಡೆಸುವ ಸಹಕಾರ ಸಪ್ತಾಹ ಕಾರ್ಬಾರ್ಲಿ ಮಂತ್ರಿಗ ಎಸ್ಟಿ ಸೋಮಶೇಖರ್ ಅಂಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಗೀತೆ ಪೈಪೋಟಿ ನಾಳೆ ಹೊತ್ತಾರೆ 11 ಗಂಟೆಗೆ 0-16-35 ಕರೆ ಮಾಡಿ ಹೊತ್ತಾರೆ 9:30 ಗಂಟೆಗೆ ಹಾಜರಾಗಿ ನೋಂದಾಯಿಸಿಕೊಳ್ಳಕೃತ. ಶ್ರೀ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ವೆಂಕಟರಮಣ ಹರಿಸೇವೆ ಮತ್ತು ದೇವರ ಕೋಲ ನಡೆಯಲಿದೆ. ಊರಿನವರು, ನೆಂಟರು ಹಾಗೂ ತವರು ಮನೆ ಹೆಣ್ಣು ಮಕ್ಕಳು ಕುಟುಂಬ ಸಮೇತರಾಗಿ ಆಗಮಿಸಿ 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪ, ಗೀಜರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್, ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಇಕ್ಕಾಯ್ತು ಮರಣಪಟ್ಟ, ಮೂಲತಃ ಕಕ್ಕಬ್ಬೆ ನಾಲಾಡಿ ಕಾರಳಾನ, ವಿರಾಜಪೇಟೆ ಕುಕ್ಲೂರ್ಲು ವಾಸಂಜ, ಪರದಂಡ ರಘು ಸೋಮಣ್ಣ ಎಂಡ ಮಾದಕಾರ್ಯ ಇದೇ ಇರೋದಂಗ್. ನಾರಾಚೆ ವಿರಾಜಪೇಟೆ ಕುಕ್ಲೂರ್ಲು ಉಳ್ಳ ಸ್ವಂತ ಮನೆಯಲ್ಲಿ ನಡ್ಪ, ಒಕ್ಕಕಾರ ಊರುಕಾರ ಬೆಂದು ಚಂಗಾದ್ಯ, ಇದನ್ನೇ ಆಹ್ವಾನ ದಂಜಿತು ಬರೋನುಂದ್ ಐಂಡ ಪೊಣ್ಣು ಜ್ಯೋತಿ ಸೋಮಣ್ಣ ಮಕ್ಕ ಮೈಮಂಗ ಒಕ್ಕಕಾರ ಪಿಂಜ ಸಂಸಾರ ಕಟ್ಯ ಇದೇ ಪತ್ತೊಯಂಬದಂಗ್. ಚೆನ್ನಿಯಾಚೆ ಪೊಲಕ 11 ಗಂಟೆಗೆ ಹಾಲುಗುಂದತ್ಲುಳ್ಳ ಸ್ವಂತ ಮನೆಯಲ್ಲಿ ನಡ್ಪ, ಒಕ್ಕಕಾರ ಊರುಕಾರ ಬೆಂದು ಗೋಳಿಗುಪ್ಪಲು ಶಾಖೆಯಲ್ಲಿ ಇದೇ November 18 ಹಾಗೂ November 22 ಕುಶಾಲನಗರ ಶಾಖೆಯಲ್ಲಿ ಸಾಲ ಮೇಳವನ್ನು ಆಯೋಜಿಸಿದೆ. ಈ ಸಂದರ್ಭದಲ್ಲಿ ತನ್ನ ಗ್ರಾಹಕರಿಗಾಗಿ ಗೃಹ ಸಾಲ ಮತ್ತು ವಾಹನ ಸಾಲಗಳ ಮೇಲೆ ಯಾವುದೇ ಪ್ರಕ್ರಿಯಾ ವೆಚ್ಚ ಅಂದ್ರೆ ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲದೆ ಸಾಲ ನೀಡಲಾಗುವುದು. ಅಲ್ಲದೆ ಆಕರ್ಷಕ ಬಡ್ಡಿ ದರದಲ್ಲಿ ಶಿಕ್ಷಣ ಸಾಲವು ಈ ಮೇಳದಲ್ಲಿ ಲಭ್ಯ. ಮಾಹಿತಿಗಾಗಿ ನಿಮ್ಮ ಸಂಸ್ಥೆ ಕೊಡವ ಸಮಾಜ ಹತ್ರ ನಡುಲು ಎಟ್ಟನೇ ಕೊಡವ ನಮ್ಮ ಕಾರ್ಯಕ್ರಮ ಬಾಳುಗೋಡ್ಲು ನಡ್ಪ. ಹಾಕಿ ಕಳಿ ಪೈಪೋಟಿ, ವಸ್ತು ಪ್ರದರ್ಶನ, ಸಾಂಸ್ಕೃತಿಕ ಪೈಪೋಟಿ, ಕೇರಬಲ್ಲಿ ಕೂಡ್ನಕ್ಕೆ ಫಲತರ ಕಳಿ ಪೈಪೋಟಿ, ಅಲ್ಲದೆ ಬೋರೆ ಬೋರೆ ಈ ಕೊಡವ ನಮ್ಮೆಲ್ಲೂ ಕೂಡಿ ಆಡುಣ ಬಾಳುಗೋಡು ಕೊಡವ ಸಮಾಜ ಒಕ್ಕೂಟತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಿತು. ಹಾಕತ್ತೂರು ಗ್ರಾಮ ಪಂಚಾಯತಿಗೊಳಪಟ್ಟ ವಾರ್ಡ್ಗಳ ವಾಟ್ಸಪೇ ವಿವರ. ನಾಳೆ ಶುಕ್ರವಾರ 9:00 AM ಹಾಗೂ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ನಾಳೆ ಅಪರಾಹ್ನ 2:30 ವಾಟ್ಸಪೇ ನಡೆದಿದೆ. ಹೊಸ ಸಂಪರ್ಕದಾರರಿಗೆ ಅದ್ಭುತ ಆಫರ್, ಈಗ ಹೊಸ ಸಂಪರ್ಕಕ್ಕೆ ಕೇವಲ ₹1,240 ಮಾತ್ರ, ಜೊತೆಗೆ 2 ತಿಂಗಳ ಪ್ಯಾಕೇಜ್ ಉಚಿತ. ಸಂಪರ್ಕಿಸಿ ಮಡಿಕೇರಿ 9945070143 ಅಥವಾ 7619133088 ಸುಂಟಿಗೊಪ್ಪ 8762381716 ಸೋಮವಾರಪೇಟೆ 9482232 ಸಂಪರ್ಕಿಸಿ 9448141186 ಹಾಗೂ 9482402186. ಲೋಪ ಮುದ್ರಾ ಟೀಮ್ 20 ಅರಪಟ್ಟು ಇಂಗಡ ಅದನಲ್ಲಿ ದಂಡನೆ ಕಾತ್ರ ತೆಂಗೆಕ್ ಬುಡಿವೆಪ್ಪ ಪೈಪೋಟಿ ಅರಗೊಂಡಿಕೆ ಕೂಡಿಯಾಡಲು ಏರ ವಿವರಕ್ಕೆ ಸಂಪರ್ಕಿಸಿ ಮೊಬೈಲ್ 9483 7286. ಡಿಸೆಂಬರ್ ನಲ್ಲಿ ಅಭಿಲಾಷ್ ಸ್ಟೋರ್ ನಲ್ಲಿ ಯಾರು ನೀಡದ ಬಂಪರ್ ಆಫರ್ ಗಳು, ಎಲ್ಇಡಿ ಟಿವಿಗಳ ಮೇಲೆ 40% ಡಿಸ್ಕೌಂಟ್, ಹೀರೋ ಸೈಕಲ್ ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಈಗ ನಿಧನ ಸುದ್ದಿ. ಕ್ಷೇತ್ರ ದೇವಮ್ಮ ಕಡಪನ ಪಪ್ಪನ್ನು ಅಂಡ ದಫನ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಕುಂದವೀರ ದಿಲೀಪ್ ದೇವಯ್ಯ ಅವರ ತಂದೆ ಗೋಪಾಲ ಇಂದು ನಿಧನರಾದರು. ಗೋಪಾಲ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯೂಂಡೈ ಕಾರ್ ಅನ್ನು ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಆಸಕ್ತಿ ಬಳತುವ ಕೂಟಕ್ಕೆ ಐಂಗಡಲ್ಲಿ ಪ್ರಶ್ನೆ ಮಾಡುವ ವೈಜ್ಞಾನಿಕ ಮನೋಭಾವ ಬಳತುವ ಕೂಡು ನನಗೆ ಸಂಶೋಧನೆ ಮಾಡುವ ಇರಾದೆ ಬಪ್ಪನಕ್ಕೆ ಮಾಡುವಕ್ಕೆ ಮೇನು ತುಡುಣಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅಣ್ಣುಚಿ. ಕೇಂದ್ರ ಸರ್ಕಾರ ಹತ್ರ ವಿಜ್ಞಾನ ತಂತ್ರಜ್ಞಾನ ಸಂವಹನ ಮಂಡಳಿ ಇಲಾಖೆ ರಾದನೆಲ್